9914554 ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ ಹೇಳ್ತಿದ್ದೀನಿ 9880914554. ನಮಸ್ಕಾರ. ನಮಸ್ಕಾರ. ಕೃಷಿರಂಗದಲ್ಲಿ ಇದುವರೆಗೆ ರಾಷ್ಟೀಯ ಜಾನುವಾರು ರೋಗ ನಿಯಂತ್ರಣ ಅಭಿಯಾನ ಈ ಕುರಿತು ಡಾ ವೀರೇಗೌಡ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ. ಹಸಿರು ತುಂಬಿ ಶುದ್ಧ ಗಾಳಿ ನಮ್ಮ ಉಸಿರಿಗೆ, ಹಸಿರು ತುಂಬಿ ಶುದ್ಧ ಗಾಳಿ ನಮ್ಮ ಉಸಿರಿಗೆ. ಹಗೆಯ ಕಳೆದು ತರುವುದಯ್ಯ ಮಳೆಯ ಭೂಮಿಗೆ, ಹಗೆಯ ಕಳೆದು ತರುವುದಯ್ಯ ಮಳೆಯ ಭೂಮಿಗೆ. ಮರವ ಬೆಳೆಸಿರಿ ಧರೆಯ ಉಳಿಸಿರಿ. ಮರಗಳ ಅಸ್ತಿತ್ವ ಜೀವ ಸಂಕುಲದ ಉಳಿವಿಗೆ ಅನಿವಾರ್ಯ. ಮರ ಬೆಳೆಸಿ ಮನುಕುಲವನ್ನು ಉಳಿಸೋಣ. ಕೃಷಿರಂಗದಲ್ಲಿ ಇನ್ನು ಮುಂದೆ ಕೇಳಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು. ಂತೆಯೇ ತೋ ಯಾರ ನೆನೆಯಾದೆ ಎಳ್ಳೋ ಜನಿಗೆ ಬೆಳೆಯಲು ತಂದೆ ನಾನ, ಆ ಎಳ್ಳೋ ಜನಿಗೆ ಬೆಳೆಯಲು ತಂದೆ ನಾನ, ಎಳ್ಳೋ ಜನಿಗೆ ಬೆಳೆಯ ಭೂಮಿ ತಾಯ ಎದ್ದೊಂದು ಗಳಿಗೆ ನೆನೆದವು ತಂದೆ ನಾನ, ಎದ್ದೊಂದು ಗಳಿಗೆ ನೆನೆದವು ತಂದೆ ನಾನ. ಆ ಜಾಣ ಜಾಣರು ಸೇರಿ ಮ್ಯಾಣದು ಬಾವಿಯ ತೆಗೆದು ಜಾರಿಕೆ ನಿಲ್ಲ ಕೆಸಿಲ್ಲ ತಂದೆ ನಾನ, ಆ ಜಾರಿಕೆ ನಿಲ್ಲ ಕೆಸಿಲ್ಲ ತಂದೆ ನಾನ, ಆ ಜಾರಿಕೆ ನಿಲ್ಲ ಕೆಸರಿಲ್ಲ ಬಾವಿಲ್ಲ ಹೋಗಿ ತಂದಾಳೆ ಅರಿವಿರ ತಂದೆ ನಾನ, ತಂದಾಳೆ ಅರಿವಿನ ತಂದೆ ನಾನ, ಆಳೋಗಿ ತಂದಾಳೆ ಅರಿಗೊಳ್ಳುವಾದ ನೀರಾಳ ಗುರುವಿನ ಪಾದ ಕೆ ಅಣಿಯದು ತಂದೆ ನಾನ, ಆಳ ಗುರುವಿನ ಪಾದ ಕೆ ಅಣಿಯದು ತಂದೆ ನಾನ, ಆ ಗುರುವಿನ ಪಾದ ಕೆ ಅಣಿಯಬೇಕ ನೀರು ಕರ್ಕುಡ್ಕಂದೈ ನಾನಕ ತಂದು ತಂದೆ ನಾನ, ಕರ್ಕೊಂಡ್ಕಂದೈ ನಮಗ ತೊಳು ತಂದೆ ನಾನ, ಕರ್ಕೊಂಡ್ಕಂದೈ ನಮಗ ತೊಳಿ ಕಾಲೊಂದು ಐವತ್ತರಿ ವಾಣ ಬೆಳೆಗಳು ತಂದೆ ನಾನ, ಐವತ್ತರಿ ವಾಣ ಬೆಳೆಗಳು ತಂದೆ ನಾನ, ಐವತ್ತರಿ ವಾಣ ಬೆಳಗಿನ ಕಾಲಿರೋಳು ಐ ಗಂಗ ಕೀಗೆ ಎಸಕಿ ತಂದೆ ನಾನ, ಕೀಗ ಎಸಕಿ ತಂದೆ ನಾನ, ಐಗಂಡ್ಗ ಕೀಗ ಎಸರಕ್ಕೆ ಕಾಲಿರೋಳ ಕರಿಯ ಕುಂದಳುಗೆ ಎರಡು ತಂದೆ ನಾನ, ಕರಿಯ ಕುಂದಳುಗೆ ಎರಡು ತಂದೆ ನಾನ, ಕರಿಯ ಕುಂದಳುಗೆ ಕಡಲೆ ಸಡಿಗೆ ಮಾಡಿ ಕಡದ ಬೆಣ್ಣೆಯ ಉಣುಗಿ ತಂದೆ ನಾನ, ಬೆಣ್ಣೆಯ ಉಡುಗಿ ಕೇಳಾಳಲ್ಲೆ ಕಡಗದ ಮುಂದಾನ ಅವಳವ ತಂದೆ ನಾನ, ಕಡಗದ ಮುಂದಾನ ಅವಳವ ತಂದೆ ನಾನ, ತಂದೆ ನಾನಾ